ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕಿನ ಆದರಿಕಟ್ಟೆ ಗ್ರಾಮದ ರೈತ ಮಹಿಳೆಯಾದಂತಹ ಕೆವಿ ಸುನಂದಮ್ಮ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಒಂದು ರಾಗಿ ಬೆಳೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ, ಜೊತೆಗೆ ಹೈನುಗಾರಿಕೆಯನ್ನು ಸಹ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಹೈನುಗಾರಿಕೆಗೆ ಯಾಕೆ ಇಷ್ಟೊಂದು ಆಸಕ್ತಿ ಕೊಟ್ಟು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುನಂದಮ್ಮ ಅವರೇ. ನಮಸ್ಕಾರ ಸುನಂದಮ್ಮ ಅವರೇ, ಹೇಳಿ ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ ನೀವು? ಚಿಕ್ಕಂದಿಗಿಂದಲೂ ಅದೇ ನಮ್ದು ಕೆಲಸ, ನಾವೇ ಕೊಯ್ದು ನಾವೇ ಬೆಳೆದು ನಾವೇ ತುಳಿಸಿ ನಾವೇ ತೂರಿ ನಾವೇ ಎಲ್ಲ ರಾಗಿ ಮನೆ ತಂದಾಕೆಂದು ಎಲ್ಲ ನಾವೇ ಮಾಡಿದ್ವಿ. ಚಿಕ್ಕ ವಯಸ್ಸಿನಿಂದಲೂ ನಿಮಗೆ ಸಾಕಷ್ಟು ಕೃಷಿ ಅನುಭವ ಇದೆ? ಐತೆ ಸರ್, ನಮಗೆ ಚಿಕ್ಕಂದಿಗಿಂದ ತಾಯಿ ಮನೆಯಲ್ಲೂ ಮಾಡಿದ್ವಿ, ಕೊಟ್ಟ ಮನೆಯಲ್ಲೂ ಮಾಡಿದ್ವಿ. ಈಗ ತಾಯಿ ಮನೆಯಲ್ಲಿ ಚಿಕ್ಕವರಿದ್ದಾಗ ಏನೇನು ಬೆಳೀತಾ ಇದ್ರು? ತಾಯಿ ಮನೆಯಲ್ಲಿ ಚಿಕ್ಕಲ್ಲಿದ್ದಾಗ ಆರ್ಕ, ಉಳ್ಳಿ, ಸಾವೆ, ನವಣಿ, ಹೆಸರುಕಾಳು, ಅಸಂದೆ ಕಾಳು, ರಾಗಿ, ಭತ್ತ, ಜೋಳ, ತೊಗರಿ ಎಲ್ಲ ಬೆಳೀತಿದ್ವಿ ಸರ್. ಈಗ ನಿಮ್ದು ತವರು ಮನೆ ಅಂದ್ರೆ ಯಾವೂರು? ತವರು ಮನೆ ಕೊರಟಿಕೆರೆ ಸರ್, ಹೊಸದುರ್ಗ ತಾಲೂಕೆ. ಈಗ ನೀವು ಮದುವೆ ಆಗಿ ಗಂಡನ ಮನೆಗೆ ಬಂದ್ಮೇಲೆ ಅಲ್ಲಿ ಯಾವ ರೀತಿ ಬೆಳೀತಾ ಇದ್ರು? ಅವ್ರು ಅಲ್ಲೇ ಅವರು ಇಷ್ಟ ಇದೆಲ್ಲ ಹಾಕ್ತಿರಲ್ಲ, ಒಂದ್ ಸ್ವಲ್ಪ ರಾಗಿ, ಸಾವೆ, ಎಳ್ಳು ಇಂಥವನ್ನೆಲ್ಲ ಹಾಕಿ ಬೆಳೀತಿದ್ವಿ ಸರ್. ಈಗ ನೀರಾವರಿ ಮಾಡಲಿಲ್ಲ ನೀವು? ನೀರಾವರಿ ಇವಾಗ ಮಾಡ್ತಾ ಇದೀವಿ ಸರ್. ಅಲ್ರಾಗೆ ಸುಗುಳಿಗೆಲ್ಲ ಸಪ್ಪೆ, ರಾಗಿ ಇವನ್ನೆಲ್ಲ ಚೆಲ್ಕೆಂದು ಮೇವು ಮಾಡ್ಕೊಂಡು ಮೇಯಿಸ್ಕೊಂಡವ ಎಲ್ಲ ಮಾಡ್ಕೊಂಡು ಸಾಗಾಣಿಕೆ ಮಾಡ್ಕೊಂಡು ಹಾಲು ಕರೆದು. ಈಗ ತಾಯಿಯವರ ಮನೆಯಲ್ಲಿ ಸಾಕಷ್ಟು ಕೃಷಿಯಲ್ಲಿ ನೀವು ತಡಿಕೊಂಡಿದ್ರ, ಕೃಷಿ ಸಾಕಷ್ಟು ನಿಮಗೆ ಅನುಭವ ಇತ್ತು ಅಂತ ಹೇಳಿ? ಅನುಭವ ಇತ್ತು ಸರ್. ಈಗ ತಾಯಿ ಮನೆಯಲ್ಲಿ ಇದ್ದಾಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಲಿಲ್ಲ ನೀವು? ಇಲ್ಲ ಸರ್, ನಮ್ಗೆ ವಿದ್ಯಾಭ್ಯಾಸನೇ ಕಲಿಸ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ನೀವು? ಅವ್ ತಾಯಿಯರ್ ಕಳಿಸ್ಲಿಲ್ಲ ಸರ್, ಅವಾಗೇನೋ ಕಷ್ಟ ಅವ್ರಿಗೆ. ಆಮೇಲೆ ಓದಕ್ ಅನುಕೂಲ ಇಲ್ಲ ಸರ್, ನಾವು ಇದಾದಾಗ ಎರಡನೇ ಕ್ಲಾಸ್ ತನಕ ಓದಿದ್ವಿ, ಅಲ್ಲಿಗೆ ಎಲ್ಲ ಏನೋ ಪ್ರಾಬ್ಲಮ್ ಅಂತ ಬಿಡಿಸ್ಬಿಟ್ರು ತಾಯಿಯರ್ ಮನೆಗೆ. ಓದ್ಬೇಕಂತ ಆಸಕ್ತಿ ಇತ್ತು ನಿಮಗೆ? ಸರ್ ಭಾರಿ ಇತ್ತು ಓದ್ಬೇಕು ಅನ್ನೋದು, ಈಗಲೂ ಅಷ್ಟೇ ಇಷ್ಟ ಇತ್ತು ಸರ್. ಆದ್ರೂ ನಾವಷ್ಟು ಇದ್ ಮಾಡಿದೀವಿ ಅಂತ ಮಕ್ಕಳು ನಾವು ಓದಿಸಿದ್ವಿ. ಎಷ್ಟು ವರ್ಷ ವಯಸ್ಸು ನಿಮ್ಗೆ ಈಗ? ನನಗೀಗ 65 ವರ್ಷ. 65 ವರ್ಷ. ಈಗ ನೀವು ಚಿಕ್ಕವರಿದ್ದಾಗ ಇಷ್ಟೊಂದು ವಿದ್ಯಾಭ್ಯಾಸದ ಸೌಲಭ್ಯಗಳು ಇರಲಿಲ್ಲ ಅಲ್ವಾ? ಇರಲಿಲ್ಲ ಸರ್, ನಮಗೆ ವಿದ್ಯಾಭ್ಯಾಸವೇ ಇರಲಿಲ್ಲ ನಮಗೆ, ಹಂಗಾಗಿ ನಾವು ಹೋಗ್ಲಿಲ್ಲ ಅವಕ್ಕೆ ಹಾಕುವೆ. ಇದೆಲ್ಲ ಸಾಕಷ್ಟು ಮಾಡಿದ್ವಿ, ಕಡ್ಡಿ ಸಿಗದ್ವಿ ಸರ್, ಬರೀ ಕಡ್ಡಿಯಾಗೆ ಎಷ್ಟೋ ಇದ್ ಮಾಡಿದ್ವಿ ಸರ್ ನಮ್ಮ ತೋಟದಲ್ಲಿ. ಅಂದ್ರೆ ತೆಂಗಿನಕಾಯಿ? ತೆಂಗಿನ ತೋಟ ಇತ್ತು ನಮ್ಮಪ್ಪರದು. ಇನ್ನೇನು ನಮಗೆ ಓದ ಇದಿರ್ಲಿಲ್ವಲ್ಲ, ತೋಟಗಳಿಗೆ ಹೋದ್ರೆ ಬೆಳಗಿಂದ ಸಾಯಂಕಾಲ ತನಕ ಕಡ್ಡಿ ಸಿಗೋದು. ಕಡ್ಡಿನ ಏನ್ ಮಾಡ್ತಾ ಇದ್ರಿ? ಮಾರ್ತಿದ್ವಿ ಸರ್, 10 ಪೈಸಾ ಸಾವಾಗ ಸಿಗುಡು. 10 ಪೈಸಾ ಕಸ್ಮರಿಕೆ ಅಂತ ಹೇಳಿ ಕಟ್ತಾ ಇದ್ರಿ? ಕಟ್ತಿದ್ವಿ, 10 ಪೈಸಾ ಅವಾಗ ಸಿಗುಡು, ಅದ್ರಲ್ಲಿ ಬಂದ್ರಾಗೆ ಮಂತ್ಯನ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಅವಾಗ ಹೆಚ್ಚು ಖರ್ಚು ಇರಲಿಲ್ಲ ಅಲ್ವಾ? ಖರ್ಚು ಇರಲಿಲ್ಲ, ರೇಟು ಅಷ್ಟೇ ಇತ್ತು, ಅದು ಅಷ್ಟೇ ಇತ್ತು ಸರ್. ಅದು ಅಲ್ಲಿಗೆ ಅದ್ರಾಗೆ ಜೀವನ ಮಾಡ್ತಿದ್ವಿ ಅವಾಗ. ಈಗ ನಿಮ್ಮ ಒಂದು 65 ವರ್ಷದ ಅನುಭವ ನಾವು ಕೇಳಬೇಕು ಅಂತಂದ್ರೆ, ಈಗ ಅವತ್ತಿನ ಜೀವನ ಉತ್ತಮ ಅಂತ ಹೇಳ್ತೀರಾ, ಇವತ್ತಿನ ಜೀವನ ಉತ್ತಮ ಅಂತ ಹೇಳ್ತೀರಾ? ಅವಾಗಿನ ಜೀವನ ಚೆನ್ನಾಗಿತ್ತು ಸರ್. ಯಾಕೆ? ಅವಾಗಿನ ಜೀವ ಅಂದ್ರೆ ಕಷ್ಟ ಸುಖಕ್ಕೆ ಜನ ಒಂಥರ ಇದನ್ನು ಕೊಡಾರು, ಭಾಗಿಯಾಗ್ತದ್ರು, ಒಬ್ರಿಗೊಬ್ರು ಸಹಕಾರ ಮಾಡ್ತಿದ್ವಿ. ಇವತ್ತ ನಾನು ಇದಾದ್ರು ಅವರು ಪಕ್ಕದಾರಾದ್ರು ಹೆಲ್ಪ್ ಮಾಡಿ ನಮ್ಮನ್ನ ಇದು ಮಾಡ್ತಿದ್ರು, ಈಗ ಹಂಗಿಲ್ಲ ಸರ್. ಅವ್ರಾರ್ಕ ಅವರು ಆ ತರ ಜೀವನ ಇವಾಗ, ಅವಾಗ ಆ ತರ ಜೀವನ ಅಲ್ಲ ಸರ್, ಎಲ್ಲ ದುಂಡ್ಕಾಯಿ ಬಿಡ್ತಿದ್ವಿ. ಭಾಗಿಯಾಗ್ತಿದ್ರು, ಯಾವ್ದಕ್ಕಾದ್ರೂ ಹೆಲ್ಪ್ ಮಾಡ್ತಿದ್ರು ಸರ್ ಅವಾಗ. ಇವಾಗ ಆ ತರ ಇಲ್ಲ ಸರ್, ಒಂದ್ ಮನೆಗಾಗಿದ್ದು ಒಂದ್ ಮನೆಗೆ ಗೊತ್ತಾಗಲ್ಲ. ಅಂದ್ರೆ ಈಗ ಸಂಬಂಧಗಳು ಹೇಗೆ ಅಂತಂದ್ರೆ, ಹೇಳಿಕೆನ ಕಷ್ಟೇ, ಅಣ್ಣ ಸಂಬಂಧಿಗಳು ಸಂಬಂಧಗಳು ಅಂತ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ ಸರ್. ಏನೋ ಒಂದ್ ದಿವಸದ ಮಟ್ಟಿಗೆ, ಏನಣ್ಣ ಅಂದ್ರೆ ಏನಕ್ಕ ಏನ್ ತಂಗಿ, ಅಷ್ಟು ಬಿಟ್ರೆ ಕಷ್ಟ ಸುಖಕ್ಕೆ ತಂಗಿ ಇಷ್ಟು ಇದಾಯ್ದಾಳಲ್ವೇ ಅಂತ ಹೆಲ್ಪ್ ಮಾಡೋದಕ್ಕೆ ಅಂತವಕ್ಕಲ್ಲ ಇಲ್ಲ ಸರ್. ಅವಾಗಂದ್ರೆ ಮಾಡ್ತಿದ್ರು, ಎಷ್ಟಾದ್ರೂ ಹೆಲ್ಪ್ನು ಮಾಡ್ತಿದ್ರು, ಒಬ್ರಿಗೊಬ್ರು ಸಹಾಯನೂ ಮಾಡ್ತಿದ್ರು, ಇಲ್ಲ ಅಂದದ್ಗಾದ್ರೂ ಕೊಟ್ಟು ಸಾಕ್ತಿದ್ರು, ಎಲ್ಲ ಮಾಡ್ತು ದುಡ್ಡು ಅಂತಸ್ತು. ಅವ್ರು ಹಂಗದರೆ ಏನು ಅಂತವಕ್ ಬೆಲೆ ಹೊರತು ಬಡತನಕ್ ಬೆಲೆ ಇಲ್ಲ ಸರ್. ಈಗ ಈಗ ನಾವಂತೂ ಓದ್ಲಿಲ್ಲ, ನಮ್ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ವಿ ಅಂತ ಹೇಳಿದ್ರ, ಎಷ್ಟ್ ಜನ ಮಕ್ಕಳಾದಾರೆ, ಏನೇನ್ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರ? ನನ್ ಮಗಳು SLC ಓದಿದ್ಲು ಸರ್, ದೊಡ್ಡ ಮಗಳು ಡಿಗ್ರಿ ಮಾಡಿದ್ಲು ಸರ್. ಡಿಗ್ರಿ ಮಾಡಿ ಹಿಂಗ ಒಂಚೂರು ನಮಗೆ ಪ್ರಾಬ್ಲಮ್ ಆಗಿ ಬೆಂಗಳೂರಿಗೆ ಹೋದ್ವಿ ಸರ್. ಅವಳು ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಲು ಮಗಳು, ದೊಡ್ಡ ಮಗಳು. ಈ ಚಿಕ್ಕ ಮಗಳು SLC ಹಂಗಾತ ಅವ್ರ ಅಕ್ಕ ಅಂತ ಬಿಟ್ಬಿಟ್ಲು. ನಿಮ್ ಅಮ್ಮಗನ್ ಓದಿಸ್ತಾ ಇದೀವಿ ಸರ್. ಈಗ ಹಳ್ಳಿಯಲ್ಲಿ ಈ ಒಂದು ಕೃಷಿ ಜೀವನ ಮಾಡಂತವ್ರು ನೀವು, ಯಾಕೆ ನಗರಕ್ಕೆ ವಲಸೆ ಹೋದ್ರ ಬೆಂಗಳೂರಿಗೆ? ಮಳೆ ಸರಿಯಾಗಿ ಇರ್ಲಿಲ್ಲ, ಆಮೇಲೆ ಸಾಕಾರ ಮಾಡಕ್ಕೂ ಜನ ಇದ್ ಮಾಡ್ಲಿಲ್ಲ, ಮಕ್ಕಳ ಓದ್ಸಕ್ ನನಗೊಂದ್ ಸ್ವಲ್ಪ ತೊಂದರೆ ಆಗ್ಬಿಡ್ತು. ಏನ್ ಕೆಲಸ ಮಾಡಿದ್ರೆ ಬೆಂಗಳೂರಲ್ಲಿ? ಗಾರ್ಮೆಂಟ್ಸ್ ಹೋಗ್ತಿದ್ದೆ ಸರ್. ನೀವು ಗಾರ್ಮೆಂಟ್ಸ್ ಹೋಗ್ತಿದ್ದೆ? ನಿಮ್ಮ ಮನೆಯವರು? ನಮ್ಮ ಮನೆಯವರು ಆಚಮನ್ ಕೆಲ್ಸಕ್ಕೆ ಹೋಗ್ತಿದ್ರು. ಅವಾಗ ನಿಮ್ ಮಕ್ಳು ಚಿಕ್ಕವ್ರಿದ್ರಿ? ಇಲ್ಲ, ಒಬ್ಳು ಡಿಗ್ರಿ ಮಾಡ್ತಿದ್ಲು, ಒಬ್ಳು 8ನೇ ಕ್ಲಾಸ್ ಓದ್ತಿದ್ಲು. ಈಗ ಮತ್ತೆ ಅಲ್ಲಿ ನಿಮಗೆ ಬರಂತ ಸಂಬಳ ನಿಮಗೆ ಸಾಕಾಗ್ಲಿಲ್ಲ? ಇಲ್ಲ ಸರ್, ಇದೆ ಒಂದು 15 ವರ್ಷ ಇದ್ವಿ ಸರ್. 15 ವರ್ಷ ಇದ್ದು ಮಗಳ ಹಂಗ ಆದ್ಮೇಲೆ ಬೇಜಾರಾಗಿ ಬಿಟ್ಟು ಬಂದ್ವಿ. ಮಗಳ ಈ ಮಗಳು ಬೇರೆ ಮದುವೆ ಮಾಡ್ಕೊಟ್ವಿ, ಆಮೇಲೆ ನಾವೇ ಇಬ್ರು ಆದ್ವಿಲ್ಲ, ಮತ್ತೆ ಮಗಳ ತಗೊಂಡ್ ಸೇರ್ಕೆ. ಈಗ ಬೆಂಗಳೂರಿಗೆ ಹೋಗಿ ಸಾಕಷ್ಟು ವರ್ಷಗಳಲ್ಲಿ ಕಷ್ಟಪಟ್ಟು ನೀವು ದುಡಿದ್ರ, ಮತ್ತೆ ಪುನಃ ನಿಮ್ಮ ಊರಿಗೆ ಬಂದ್ರ? ಬಂದ್ವಿ ಸರ್, ಊರಿಗೆ ಬಂದ್ವಿ. ಈಗ ಊರಿಗೆ ಬಂದ್ಮೇಲೆ ಹೈನುಗಾರಿಕೆ ಪ್ರಾರಂಭ ಮಾಡಿದ್ವಿ ಸರ್. ಊರಿಗೆ ಬಂದ್ಮೇಲೆ ಸುಮ್ನೆ ತೋಟ ಎಲ್ಲ ಆಳ್ಬಿದ್ದು ಮೇವು ಸುಮ್ನೆ ಬೇರೆಯವರೆಲ್ಲ ಮೇಸ್ಕೊಂಡ್ ಹೋಗಾರು, ಅದ್ ನೋಡ್ಲಾರ್ದಲ್ಲೇ ನಾವೇ ಯಾಕೆ ಮಾಡಬಾರ್ದು ಇದನ್ನ, ಇನ್ನೊಬ್ರಿಗೆ ಇದ್ ಮಾಡತ್ಕಿಂತವ ನಾವೇ ಮಾಡ್ಕೊಂಡು ದನ ಕಟ್ಕೊಂಡ್ ಮೇಸ್ಕೊಂಡ್ ನಾವೇ ಹಾಲ್ ಕರೆದು ಇದ್ ಮಾಡೋಣ ಅಂತ ದನಗಳು ಮಾಡ್ಕೊಂಡ್ವಿ ಸರ್. ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು? ನಮ್ದೊಂದು 10 ಎಕರೆ ಬಡ್ಡಿ ಬರ್ತದೆ. ಈಗ ಬೆಂಗಳೂರಿಂದ ಬಂದ್ಮೇಲೆ ನೀರಾವರಿ ಮಾಡಿದ್ರ? ಈಗ ಮನ್ಮನ್ನೇ ಮಾಡ್ಕೊಂಡ್ವಿ ಸರ್ ನೀರಾವರಿ. ಅದೇ ಹಸುಗಳು ಕಟ್ಕೊಂಡ್ಮೇಗೆ ಅವ್ಕೆ ಮೇವಿಗೆ ಇದಾಗಬೇಕಲ್ಲ, ಮೇವಿಗೋಸ್ಕರ ನೀರಾವರಿ ಮಾಡ್ಕೊಂಡು ಮೇವಿಗೆ ಇದು ಮಾಡ್ಕೊಂಡ್ವಿ. ಈಗ ನೀರಾವರಿ ಮಾಡಿದ್ಮೇಲೆ ಈಗ ಬೇರೆ ಏನಾದ್ರು, ಈಗ ತೆಂಗು ಬೆಳಿಬೇಕು, ಅಡಿಕೆ ಬೆಳಿಬೇಕು, ಹಾಕಿದ್ವಿ ಸರ್. ಮಾವು ಬೆಳಿಬೇಕು ಅಂತ ಈ ತರ ಪ್ರಯತ್ನ ಮಾಡ್ಲಿಲ್ಲ? ಹಾಕಿದ್ವಿ ಸರ್, ತೆಂಗು ಹಾಕಿದೀವಿ, ಅಡಿಕೆ ಹಾಕಿದೀವಿ, ಇವಾಗೆಲ್ಲ ಒಂದೊಂದೊಂದೊಂದ್ ಮಾಡ್ಕೊಂತ. ಎಷ್ಟು ಎಕರೆ ಒಳಗಡೆ ಹಾಕಿದ್ರ ಅಡಿಕೆ ತೆಂಗನ್ನ? 6 ಎಕರೆ ಒಳಗೈತೆ ಸರ್. ಈಗ ಸಪರೇಟ್ ಸಪರೇಟ್ ಹಾಕಿದ್ರ ತೆಂಗ ಬೇರೆ ಅಡಿಕೆನೆ ಬೇರೆ? ಇಲ್ಲ ಸರ್, ಒಂದ್ 2 ಎಕರೆಗೆ ಸಪರೇಟ್ ಹಾಕಿದೀವಿ, ಇನ್ನು ಉಳಿಕೆ ಅದಕ್ಕೆ ಅಡಿಕೆ ತೆಂಗಿನ ಗಿಡದೊಳಗೆ ಹಾಕಿದ್ವಿ. ಈಗ ಎಷ್ಟು ವರ್ಷ ಆಯ್ತು ಅಡಿಕೆ ತೆಂಗು ಹಾಕಿ ನೀವಲ್ಲ? ತೆಂಗು ಈಗ 3 ವರ್ಷ ಆಯ್ತೆ, ಅಡಿಕೆ ಇನ್ನು 1.5 ವರ್ಷ ಅಂದ್ರೆ ಯಾವ್ದು ಫಲ ಬಂದಿಲ್ಲ? ಫಲ ಬಂದಿಲ್ಲ. ಈಗ ರಾಗಿ ಅಂತಂದ್ರೆ ಎಷ್ಟು ಎಕರೆ ಒಳಗಡೆ ಬೆಳಿತಾ ಇದ್ರ? 6 ಎಕರೆ ಒಳ ಬೆಳದ. ಯಾಕೆ ಹೆಚ್ಚಾಗಿ ರಾಗಿನ ಬೆಳಿಬೇಕಂತ ನಿಮಗೆ? ಯಾವ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್. ಈಗ ಮೊದ್ಲು ಎಳ್ಳು ಹುಳ್ಳಿ ಸಾವೆ ಇವೆಲ್ಲ ಚೆನ್ನಾಗ್ ಬರೋ, ಈಗ ಸಾವೆನು ಬಿಣಿ ಕಾವಳ ಬಿದ್ರೆ ರೋಗ ಬಿದ್ದ್ಬಿಡುತ್ತೆ ಸರ್, ಸುಳ್ಳು ರೋಗ ಅಂತ, ಅದು ಅಷ್ಟು ಚೆನ್ನಾಗ್ ಬರಲ್ಲ. ಅದಕ್ಕೋಸ್ಕರ ಅತ್ಲ ರಾಗಿ ಆದ್ರೆ ಹೆಂಗಾದ್ರೂ ಇದಾಗತ್ತೆ ಅಂತ ರಾಗಿನೇ ಬೆಳೆಯಕ್ಕೆ ಇಂಟ್ರೆಸ್ಟ್. ಈಗ ಮಳೆಗಾಲದಲ್ಲಿ ಅಷ್ಟೇನೆ ರಾಗಿ ಬೆಳೆಯೋದು? ವರ್ಷದ 2 ಕಾಲದಲ್ಲಿ ಬೆಳಿತೀರ? ಈಗ ನೀರಾವರಿ ಇದೆ ಅಂತ ಹೇಳಿ. ನೀರಾವರಿಗೆ 4 ಅಲ್ಲ, ಮಳೆಗಾಲದಾಗ ಬೆಳಕಂತೀವಿ. ಇದ ದನಿ ಮೇವಿಗೆ ಜೋಳ ರಾಗಿ ಎಲ್ಲ ಉಗ್ಕೊಂಡು ಅದಕ್ಕೆ ಕೊಯ್ದು ಮೇಯಿಸ್ತೀವಿ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ಈಗ ಹೈನುಗಾರಿಕೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ ನೀವು? ಹಸು ಅದೇ 4 ಸಾಕಿದೀವಿ ಸರ್, 3 ಸಿಂಧಿ ಹಸ ಸಾಕಿದ್ವಿ, ಮನೆ ಹಸ 1 ಸಾಕಿದ್ವಿ. ಈಗ ಮೊದ್ಲೆಲ್ಲ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ರ ಹಳ್ಳಿಗಳಲ್ಲಿ ಅಲ್ವಾ? ಮೊದ್ಲು ನಮ್ಮವು ಇದ್ದು ಸರ್ ಎಮ್ಮೆ. ಮೊದ್ಲು ಎಷ್ಟು ಎಮ್ಮೆ ಇದ್ವು? ನಮ್ಮ ಒಂದು 3 ಎಮ್ಮೆ ಇದ್ದು ನಾವು ಬೆಂಗಳೂರಿಗೆ ಹೋಗ್ಬೇಕಾರೆ ಕೊಟ್ಟು ಹೋಗ್ಬಿಟ್ವಿ. ಈಗ ಎಮ್ಮೆ ಸಾಕಾಣಿಕೆ ಮಾಡೋದು ಸಾಕಷ್ಟು ಉತ್ತಮ ಅಲ್ವಾ? ಉತ್ತಮ ಸರ್, ಆದ್ರೂ ಎಮ್ಮೆ ಅಷ್ಟು ಹಾಲಿಂದು ಇದು ಇದು ಮಾಡಲ್ಲ. ಈಗ ಹಾಲು ಹೆಚ್ಚು ಕೊಡಲ್ಲ ಅಂತ ಹೇಳ್ತೀರ? ಕೊಡೋದುವೇ ಜನ ಯಾರು ಇಷ್ಟಪಡಲ್ಲ. ಈಗ ಅವ ಎಮ್ಮೆ ಬೆಣ್ಣೆಗೂ ಹಸಿನ ಬೆಣ್ಣೆಗೂ ಬೇಡಿಕೆ ಎಷ್ಟೈತೆ ಸರ್? ಎಮ್ಮೆ ಬೆಣ್ಣೆ ಅಂದ್ರೆ ಬೇಡಿಕೆನೇ ಇಲ್ಲ, ಅದೇ ಹಸಿನ ಬೆಣ್ಣೆ ಅಂದ್ರೆ ಎಷ್ಟು ಬೇಡಿಕೆ ಐತೆ ಸರ್. ಅಂದ್ರೆ ನಾಟಿ ಹಸುವಿನ ಬೆಣ್ಣೆ ಆಗ್ಬೇಕಲ್ವಾ? ನಾಟಿ ಹಸಿಂದು ಈ ಹಸಿನಗೂ ಬೆಣ್ಣೆ ಮಾಡ್ತಾರ ಸರ್? ಜರ್ಸಿ ಜರ್ಸಿಯಲ್ಲಿ ಬತ್ತೈತಿ ಬೆಣ್ಣೆ, ಅದರದ್ದು ಬರುತ್ತೆ. ನಾಟಿ ಹಸಿಂದಕ್ಕಿದ್ದಷ್ಟು ಬೇಡಿಕೆ ಇವಕ್ಕೆ ಇರಲ್ಲ, ಆದ್ರೂ ನಾಟಿ ಹಸಿಂದಕ್ಕೆ ಭಾರಿ ಬೇಡಿಕೆನೆ ಸರ್. ಈಗ ಮೊದ್ಲೆಲ್ಲ ಎಮ್ಮೆ ಸಾಕಾಣಿಕೆ ಮಾಡೋಂತವ್ರು ಮಾತಾಡ್ತಾ ಇದ್ರು, ನಮ್ದೊಂದು ಎಮ್ಮೆ ಇದೆ ಇಬ್ಬನಿ ಎಮ್ಮೆ, ಅದು 1 ವಾರಕ್ಕೆ 2 ಕೆಜಿ 1.5 ಕೆಜಿ ಹಿಂಗ ಬೆಣ್ಣೆ ಬರುತ್ತೆ, ಸಾಕಷ್ಟು ನಮ್ಗೆ ಆದಾಯ ತಂದ್ಕೊಡ್ತದ ಅಂತ ಹೇಳಾರಲ್ವಾ? ಇರುತ್ತೆ ಸರ್, ಹಸುಗಳಿಗಿಂತಲೂ ಎಮ್ಮೆ ಬೆಣ್ಣೆನೂ ಚೆನ್ನಾಗಿರುತ್ತೆ, ಹಾಲು ಚೆನ್ನಾಗಿ ಕೊಡುತ್ತೆ, ಚೆನ್ನಾಗ್ ಬರುತ್ತೆ, ಆದ್ರೂ ಬೇಡಿಕೆ ಇಲ್ಲ ಸರ್. ಇವಾಗ ಈಗ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಕ್ ಅಷ್ಟೊಂದು ಖರ್ಚು ಬರಲ್ಲ ಅಲ್ವಾ? ಬರಲ್ಲ ಸರ್ ಖರ್ಚು, ಎಲ್ಲೇ ಒಂದ್ ಕಡೆ ಏರಿ ಬದುಗಳಲ್ಲಿ ಮೇಯಿಸ್ಕೊಂಡು ಬರ್ಬೋದು. ಬರ್ಬೋದು, ಇವರಷ್ಟು ತಿಂಡಿ ಕೇಳಲ್ಲ ಅವೇನು, ಇವಕ್ ತಿಂಡಿ ತುಂಬಾ ತಿಂಡಿ ಬೇಕು ಸರ್. ನಾವು ಈಗ ಇದು ಬೂಸ ಹಿಂಡಿ ಮತ್ತೆ ಕಡ್ಡಿ ಬೂಸ ಗೋಧಿ ಬೂಸ ಇಷ್ಟರ ಹಾಕ್ತಿವಿ ಸರ್, ಇವಕ್ಕೆ ಅವಕ್ಕಷ್ಟಲ್ಲ ಏನು ಬೇಕಾಗಲ್ಲ ಸರ್. ಎಲ್ಲ ಹೊರಗಡೆಯಿಂದ ಕೊಂಡ್ಕೊಂಬರ್ತೀರ ನೀವು? ಕೊಂಡ್ಕೊಂತೀವಿ ಸರ್. ಈಗ 4 ಹಸುನಲ್ಲಿ 1 ನಾಟಿ ಹಸು ಸಾಕಾಣಿಕೆ ಮಾಡಿದಿರಿ ಅಂತ ಹೇಳಿದ್ರ, ಯಾಕೆ ನಾವು 1 ನಾಟಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನಿಸ್ತು? ಅನಿಸ್ತು ಅಂದ್ರೆ ಅದು ಮನೆಯಲ್ಲೇ ಹುಟ್ಟಿ ಮನೆಯಲ್ಲಿಂದಲೇ ಬಂದು ತಲ್ಸ ಮಾರಬಾರ್ದು ಇರ್ಲಿ ಮನೆಯ ಸ ಅನ್ನೋ ಒಂದು ಇದ್ರ ಮೇಲೆ ಮನೆಯ ಸಹ ಇಕ್ಕೆಂದಿವಿ ಸರ್. 3 ಲೀಟರ್ ಹಾಲು ಕೊಡುತ್ತೆ ಸರ್, ಅದು ಏನು ಕಮ್ಮಿ ಕೊಡಲ್ಲ. ನಾಟಿ ಹಸು, ನಾಟಿ ಹಸು ಯಾವ್ದು ಉತ್ತಮ ಅಂತ ಹೇಳ್ತೀರಾ? ನಾಟಿ ಹಸು ಉತ್ತಮ ಅಂತ ಹೇಳ್ತೀರಾ ಅಥವಾ ಜರ್ಸಿ ಹಸು ಉತ್ತಮ ಅಂತ ಹೇಳ್ತೀರಾ? ಹಾಲ್ನಿಗೆ ಜರ್ಸಿನೇ ಉತ್ತಮ ಸಾ, ಜಾಸ್ತಿ ಹಾಲು ಕೊಡ್ತಾವಲ್ಲ ಅದ್ರಿಂದ ಹಾಲಿಗೆ ಹಾಲಿನ ಇಳುವರಿ ಲೆಕ್ಕದಲ್ಲಿ ನೋಡಿದ್ರೆ ಅವು ಉತ್ತಮ ಸಾ. ಈ ನಮಗೆ ಇದಕ್ಕೆ ನಾಟಿ ಸಾ, ನಮಗೆ ಬಳಸಕ್ಕೆ ಬೆಣ್ಣಿಗೆ ಎಲ್ಲ ಅದಕ್ಕೂ ನಾಟಿ ಸಾ. ಗುಣಮಟ್ಟ ನೋಡಿದ್ರೆ ನಾಟಿ ಹಸು ಪಾಡು ಅಂತ ಹೇಳ್ತೀವಿ, ನಾಟಿ ಹಸನೇ ಪಾಡ್ ಸಾ. ಆಮೇಲೆ ಅದ್ರ ಗಂಜಲಿಂದಲೂ ಎಷ್ಟು ಉಪಯೋಗ ಐತಿ, ಅದ್ರ ಮಜ್ಜಿಗೆನೂ ಬೇಡಿಕೆ ಅದಕ್ಕೆ. ಅಮೃತ ಇದು ಒಂದು ಮಾಡಿ ಎಲ್ಲ ತೋಟಗಳಿಗೆ ಮಣ್ಣಿನ ಇದಕ್ಕೆ ಹಾಕಕ್ಕೆ ಗೊಬ್ಬರ ಆಸ, ಅದ್ರ ಗೊಬ್ಬರದಿಂದ ಎಷ್ಟು ಇದೈತಿ. ಈಗ ಬೇರೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಎಲ್ಲ ಹಾಳಾಗಿರುತ್ತೆ, ಈ ಗೊಬ್ಬರ ಹಾಕಿದ್ರೆ ಭೂಮಿ ಎಲ್ಲ ಎಷ್ಟು ಇದು ಬರುತ್ತೆ, ಅದರಿಂದ ಈ ಹಸುಗಳ ಇದು ಮಾಡ್ತಾರೆ. ಈಗ ಹಸು ಸಾಕಾಣಿಕೆ ಯಾವ ರೀತಿ ಮಾಡ್ತಾ ಇದ್ರಿ ಹೇಳಿ, ಒಳ್ಳೆಯ ಒಂದು ಉತ್ತಮವಾದ ಹಾಲಿನ ಇಳುವರಿ ಬರಬೇಕು, ಹಸುವಿನ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವ ರೀತಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರಾ? ಅದೇ ಹಾಲಿಂದ ಇದು ಬರಬೇಕು ಅಂದ್ರೆ ನಾವು ಅದೇ ಹತ್ತರ ಹಿಂಡಿ ಎಲ್ಲ ಬೂಸ ಎಲ್ಲ ಹಾಕೊಂಡು ಅವು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಮೇಯಿಸ್ಕೊಂಡು ಈ ಹಸಿ ಮೇವಿನಿಂದ ಚೆನ್ನಾಗಿ ಯಾವಾಗ್ಲೂ ಈಗ ಒಣ ಮೇವು ಮೇಯಿಸ್ತೀವಿ, ಒಂದ್ ಟೈಮ್ ಈಗ ಹೊರಗೆ ಮೇಯಿಸ್ಕೊಂಬತ್ತೀವಿ, ಇನ್ನಿ ಪಟ್ಟೆ ಹೊರಗೆ ಹಸಿ ಮೇವು ಸಿಗಲ್ಲ ಸಹ ಮೇಯಕ್ಕೆ. ಬೇಸಿಗೆ ಬಂತು, ಬೇಸಿಗೆ ಬಂತು, ಇವಾಗ ನಾವು ನೀರಾವರಿ ಮಾಡಿ ಅದಕ್ಕೆ ಸಪ್ಪೆ ರಾಗಿ ಎಲ್ಲ ಚೆಲ್ಕೊಂಡು ಆ ಹಸಿ ಮೇವನು ಒಂದೊಂದ್ ಟೈಮ್ ಮೇಯಿಸ್ತೀವಿ. ಈಗ ಒಣಮೇವು ಅಂತಂದ್ರೆ ಏನ್ ಕೊಡ್ತೀರಾ? ರಾಗಿ ಹುಲ್ಲು ಸಹ, ರಾಗಿ ಹುಲ್ಲು. ಈಗ ನೀವೇ ರಾಗಿ ಹಾಕಿರ್ತೀರಿ, ವರ್ಷ ಆಗುವಷ್ಟು ನೀವು ಬಣವೆ ಮಾಡ್ಕೊಂಡು? ಈಗ ನಮ್ ಜಮೀನಲ್ಲಿ ಬೆಳೆದ ಹುಲ್ಲು ಅಷ್ಟು ಒಟ್ಕೊಂತೀವಿ ಸರ್, ಅದನ್ನ ಮೇಯಿಸ್ತೀವಿ ರಾಗಿ ಹುಲ್ಲು. ಈಗ ಎಲ್ಲ ಕಟ್ಟಕ್ಕೆ ಈಗ ಅವಕ್ಕೆ ಏನಾದ್ರು ಸಪರೇಟ್ ಅದು ಒಂದು ಮನೆ ಮಾಡಿದ್ರಾ? ಹ್ಞೂ ಸರ್, ಸಪರೇಟ್ ದನಿ ಮನೇನೆ ಮಾಡ್ಕೊಂಡಿವಿ. ಏನು ಹೊಲದಲ್ಲಿ ಮಾಡಿದ್ರಾ? ಮನೆ ಹತ್ರ ಮಾಡ್ಕೊಂಡಿವಿ. ಈಗ ಸ್ವಚ್ಛತೆ ಮಾಡ್ಲಿಲ್ಲ ಅಂತಂದ್ರೆ ರೋಗಗಳು ಬರ್ತಾವ ಅಂತ ಹೇಳಿದ್ರ, ಯಾವ ರೀತಿ ಮಾಡ್ತೀರಾ ಸ್ವಚ್ಛತೆ ಅಂದ್ರೆ? ಸ್ನಾನ ಮಾಡಿಸ್ತಿರ್ತೀವಿ, ದನಿ ಮನೆಗೆ ಎಲ್ಲ ಔಷಧಿ ಹೊಡಿತಿರ್ತೀವಿ, ಸೊಳ್ಳೆ ಬರ್ದಂಗೆಲ್ಲ ಇದು ಮಾಡ್ತೀವಿ, ಎಲ್ಲ ಕ್ಲೀನ್ ಮಾಡ್ಕೊಂಡ್ ಇರ್ತೀವಿ ಸಹ ಯಾವಾಗ್ಲೂ. ಈಗ ನಾವ್ ಎಷ್ಟು ಮುಖ್ಯ, ಹಸುಗಳು ಅಷ್ಟೇ ಮುಖ್ಯ ಅಲ್ವಾ? ನಮ್ಗಷ್ಟೇ ಅವಕ್ಕೂ ಆರೋಗ್ಯ ಇರಬೇಕು ಅಂತ ನೋಡ್ಕ, ನಾವು ಆರೋಗ್ಯ ನೋಡ್ಕೊಂಡ್ರೆ ಅವು ನಮಗೆ ಹಾಲು ಇದು ಜಾಸ್ತಿ ಇದು ಮಾಡಿದ್ವಿ, ನಾವು ಹೆಂಗ ಹಂಗ್ ಮಾಡಿದ್ರೆ ಅವು ತಾನೇ ಹೆಂಗ್ ಕೊಡ್ತಾರೆ ಸರ್, ಅದ್ರ ಮೇಲೆ ನಾವು ಅವನ್ನ ಆತರ ಸಾಕ್ತಿವಿ. ಈಗೆಲ್ಲ ನೀವು ಚೆನ್ನಾಗಿ ಅದನ್ನ ಕಾಪಾಡ್ಲಿಲ್ಲ ಅಂತಂದ್ರೆ, ಆರೋಗ್ಯದ ದೃಷ್ಟಿಯಿಂದ ನೀವು ಸರಿಯಾಗಿ ಮೈ ತೊಳಿಲಿಲ್ಲ, ಇದನ್ನೆಲ್ಲ ಗಮನಿಸ್ಲಿಲ್ಲ ಅಂತಂದ್ರೆ ಕಾಯಿಲೆಗಳು ಬರ್ತಾವಲ್ವಾ? ಬರ್ತವೆ ಸರ್, ಕಾಯಿಲೆ ಬರ್ತವೆ, ಹಾಲು ಕಡಿಮೆ ಆಗತ್ತೆ ಸರ್, ಹಸು ಅರಿಯಲ್ಲ ಸರ್, ಹಸು ಕಾಯಿ ಬಿಡ್ತವೆ. ಈಗ ನಿಮ್ಮ ಒಂದು ಹಸುಗಳಿಗೆ ಏನಾದ್ರೂ ಕಾಯಿಲೆ ಈ ತರ ಬಂತ? ಹ್ಞೂ ಸರ್, ನಮ್ಗೆ ಮೊನ್ನೆ ಒಂದು ಹಸಿಗೆ ಬಹಳ ಕಾಯಿಲೆ ಆಗಿ ಒಂದ್ 7-8 ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಸರ್ ಡಾಕ್ಟರ್ಗಳಿಗೆ ತೋರಿಸಿ. ಏನ್ ಕಾಯಿಲೆ ಬಂತು? ಅದು ಕ್ಯಾಲ್ಸಿಯಂ ಕಮ್ಮಿ ಆಯ್ತೆ ಅಂತ ನಮಗೆ ಗೊತ್ತಾಯಿಲ್ಲ. ಕ್ಯಾಲ್ಸಿಯಂ? ಹ್ಮ್, ಇವತ್ತು ಬುಧವಾರ ಕರ ಆಗ್ತು, ಗುರುವಾರದ ದಿವಸ ಹೆಂಗು ಮಲಗಿತಲ್ಲ ಅಂತ ಮಲಿಕೆಂದ್ವಿ, ಕರು ಸಣ್ಣದು ನೋಡೋಣ ಅಂತ ಎದ್ದೋದೆ, ಕರ ನೋಡೋಣ ಅಂತ ಎದ್ದೋದೆ, ಹಸು ಬಿದ್ದು ಬಿಟ್ಟು ಸರ್. ಅಷ್ಟು ನಿಶಕ್ತಿ ಆಗ್ಬಿಟ್ಟಿತ್ತು, ನಿಶಕ್ತಿ ಆಗ್ಬಿಟ್ಟಿತ್ತು, ಅದ್ ಗೊತ್ತಾಗಿಲ್ಲ ಸರ್ ನಮ್ಗೆ ಈ ತರನ ಅಂತ, ಈ ತರ ಹಸು ಹಿಂಗ್ ಮಂಗೈತಿ ಯಾಕೆ ನೋಡ್ಬರ್ರಿ ಅಂತ. ಆ ತಕ್ಷಣನೇ ಪಕ್ಕದಾಗ ಡಾಕ್ಟರ್ಗೆ ಕರ್ಸ್ಕೊಂಡು ಅವಾಗ ಅವ್ರಿಗೆ ಕ್ಯಾಲ್ಸಿಯಂ ಕಡಿಮೆ ಆಯ್ತೆ ಅಂತ ವಸ್ತುರಕ್ ಬಂದು ಎಲ್ಲ ತಗೊಂಬಂದು ಆ ಬಾಟ್ಲ ಹಾಕಿ ಎಲ್ಲ ಇದು ಮಾಡೋದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಸುಧಾರಿಸಂತ ಸರ್. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸಂತು, ಚೇತರಿಸಂದ್ರು ಅದು ಇಂಪ್ರೂವ್ ಆಗ್ಲೇ ಇಲ್ಲ ಸರ್. ಮತ್ತೆ ಅವ್ರು ಮತ್ತೊಂದು 4-5 ಬಾಟ್ಲು ಗ್ಲುಕೋಸ್ ಹಾಕಿ ಎಲ್ಲ ಉಸ್ತವರಿ ನೋಡ್ಕೊಂಡು ಇನ್ನೂ ಕಾಪಾಡ್ತಲೇ ದಿವಸ ಅದ ಚೇತರಿಸಂದೇ ಇಲ್ಲ. ಅದು ಇಷ್ಟು ನಾವು ಈ ಸಹಸ ಕಟ್ಟಿದ ಇಷ್ಟು ದಿವಸ ಏನು ಇರ್ಲಿಲ್ಲ ಸರ್, ಇದೇ ಫಸ್ಟ್ ನಮಗೆ ಅದು ಅನುಭವ ಇಲ್ಲ, ಅಷ್ಟು ಭಾರಿ ಪೇಚ್ ಆಡ್ಬಿಟ್ಟಿವಿ ಸರ್. ಅಂದ್ರೆ ಕಾಯಿಲೆ ಬಂದ್ರೆ ಎಲ್ಲಾರು ಹಂಗಂದ್ರು ಸರ್ ನೀವ್ ಹೆಂಗ್ ಸಾಕಿದೀರಾ, ನೀವ್ ಹೆಂಗ ಸಾಕಿದೀರಾ, ನೀವ್ ಬಹಳ ಚೆನ್ನಾಗಿ ನೋಡ್ಕೊಂತಿ ಕಣಮ್ಮ ಹಸುಗಳ ಅಂತ ಎಲ್ಲಾರು ಇದು ಮಾಡ್ಯಾರ. ನಾನ್ ತೋಟ ಕೊಡ್ಕೊಂಡೋಗಿ ಆ ಹಸುಗಳು ಮೇಯ್ಸ್ಕೊಂತಲೇ ಕಡ್ಡಿ ಸಿಗುದು ಅವರ್ಕ ಅವ್ ಮೇಯ್ತಾವೆ ಸರ್ ಬಿಟ್ರು ತೋಟದಲ್ಲಿ ಕುಂತ್ಕೊಂಡು ಬೇಜಾರಾಗುತ್ತೆ, ಆದ್ರೆ ನಿದ್ದೆ ಬರುತ್ತೆ ಕುಂತ್ಕಂದ್ರೆ ಏನ್ ಮಾಡೋದು ಅಂತ ಅಲ್ಲಿ ಬಿದ್ದವ್ ಗರಿಗಳು ತಾನು ಸಿಗಿಯೋದು. ಅದು ಅಲ್ಲಿ ಗಿಡಗಳು ಇದ್ರ ಕಿತ್ತಾಕದು ತೋಟಗಳಾಗಿ ಕಳೆಗಳನ್ನೆಲ್ಲ ಕೈಯಿಂದಲೇ ನಾಶ ಮಾಡ್ತಾರೆ, ಕೈಯಿಂದಲೇ ಎಲ್ಲ ನಾಶ ಮಾಡಿ ಗುಣೆ ಗುಣ ಇಡ್ತಾವ ಎಲ್ಲ ತಗಂದ ಎಲ್ಲ ಕಿತ್ತಾಕದು ಎಲ್ಲ ಈ ತರ ತೋಟದಲ್ಲಿ ಕುಂತ್ಕೊಂಡು ಏನ್ ಸುಮ್ನೆ ಇದು ಮಾಡೋದು ಅಂತ ಮಾಡ್ತೀನಿ ಸರ್. ಅದನ್ನೆಲ್ಲ ಈಗ ಪ್ರತಿನಿತ್ಯ ಅಂದ್ರೆ ತೋಟದಲ್ಲಿ ಮೇಯ್ಸಕ್ ಹೊಡ್ಕೊಂಡು ಹೋಗ್ತೀರಾ ಹಸುಗಳನ್ನ? ಪ್ರತಿನಿತ್ಯ ಹೊಡ್ಕೊಂಡು ಹೋಗ್ತೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮೇಯ್ಸ್ಕೊಂಡು ಬರ್ತೀರಾ? ಏನು ಒಂದೊಂದಿನ 10 ಗಂಟೆಗೆ ಹೋಗ್ತೀವಿ, ಒಂದ್ 11 ಗಂಟೆ ಆಗತ್ತೆ, ಒಂದ್ 12 ಗಂಟೆ ಆಗತ್ತೆ, ಒಂದು ಸಾಯಂಕಾಲ 5:30 ತನಕ ತೋಟದಲ್ಲಿ ಇರ್ತೀವಿ ಸರ್. 5:30 ತನಕ ಮೇಯಿಸ್ಕೊಂಡು 5:30 ಮತ್ತೆ ಹಾಲ 6 ಗಂಟೆಗೆ ಕರಿಬೇಕು ಸರ್. 5:30 ಮನೆ ಬಂದು ಮತ್ತೆ ಮುಸುರಿ ಎಲ್ಲ ಕುಡಿಸಿ ಹಿಂಡಿ ಇಟ್ಟು ಮತ್ತೆ ಹಾಲು ಕರೆದು ಹಾಲ ಪಕ್ಕದೂರಿಗೆ ಹಾಕ್ತಿವಿ ಸರ್. ನಾವು ಈಗ ಹಾಲು ಕರೆಯೋದಿಲ್ಲ, ನೀವೇ? ನಾನು ನನ್ನ ಮಗಳು ಎಲ್ಲ ಕರಿತೀವಿ ಸರ್. ಈಗ ಒಬ್ರೆ ಅಂದ್ರೆ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಲ್ಲ? ಆಗಲ್ಲ ಸರ್, ಮಾಡ್ತಾರೆ. ಈಗ ಡೈರಿ ಅಂತಂದ್ರೆ ನಿಮ್ಮೂರಲ್ಲಿ ಇಲ್ಲ ಹಾಲಿನ ಡೈರಿ? ಐತೆ, ಗೌರ್ಮೆಂಟ್ ಡೈರಿ ಇರ್ಲ, ಪ್ರೈವೇಟ್ ಐತೆ, ಪ್ರೈವೇಟ್ಗೆ ಹಾಕಲ್ಲ. ನಾವು ಇಷ್ಟೊಂದಲ್ಲ ಇದು ಮಾಡಿ ಪ್ರೈವೇಟ್ಗೆ ಹಾಕಿದ್ವಿ, ಸಾಯಿದಾನ ಇದು ಬರುತ್ತೆ, ಸುಮ್ನೆ ಪ್ರೈವೇಟ್ನೇ ಬರಲ್ವಲ್ಲ, ಅದಕ್ಕೆ ಗೌರ್ಮೆಂಟ್ ಡೈರಿಗೆ ಹಾಕ್ತೀವಿ. ಈಗ ಪ್ರತಿ ಒಂದು ಲೀಟರ್ಗೆ ಎಷ್ಟು ದರ ಮಾಡಿದಾರೆ ಅಲ್ಲಿ? ಅದು ಪ್ಯಾಟ್ ಮೇಲೆ ಬರುತ್ತೆ ಸರ್, ಪ್ಯಾಟ್ ಚೆನ್ನಾಗಿ ಬಂದ್ರೆ 35-40 ತನಕ ಬರುತ್ತೆ ಸರ್ ಪ್ಯಾಟಿನ ಮೇಲೆ. ಈಗ ಫ್ಯಾಟ್ ಡಿಗ್ರಿ ಬರ್ಬೇಕಂತಂದ್ರೆ ಆಹಾರದಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ? ಬೆಳಿಗ್ಗೆ ಅದು ಪ್ಯಾಟ್ ಚೆನ್ನಾಗಿ ಬರುತ್ತ, ಸಾಯಂಕಾಲ ಆಗಲೂ ಬಿಸಿಲಲ್ಲಿ ಇದ್ದು ಬಂದಿರ್ತಾವಲ್ಲ ಪ್ಯಾಟ್ ಕಡಿಮೆ ಬರುತ್ತೆ ಸರ್. ಹಂಗಾಗಿ ಸಾಯಂಕಾಲ ಟೈಮ್ದು ಒಂದ್ ಸ್ವಲ್ಪ 31-32 ಹಿಂಗ ಹಾಕ್ತಾರೆ ಸರ್. ಬೆಳಗ್ಗೆ ಟೈಮ್ 35 ಮೇಲೆ ಬರುತ್ತೆ. ಈಗ ಬೆಳಗ್ಗೆ ಸಾಯಂಕಾಲ ಸೇರಿ ಎಷ್ಟು ಲೀಟರ್ ಆಗ್ತೀರಾ ಪ್ರತಿನಿತ್ಯ? ಈಗ ಹೆಂಗ್ ಕಡಿಮೆ ಆಯ್ತು ಸರ್, 10 ಲೀಟರ್ ಆಗ್ತೀವಿ. ಈಗ ಒಂದ್ ಸ್ವಲ್ಪ ಮೂಡ್ ಗಾಳಿ ಬಂದಾಗ ಹಾಲಿನ ಇಳುವರಿ ಕಡಿಮೆ ಅಂತಾರಲ್ವಾ? ಕಡಿಮೆ ಸರ್, ಗಾಳಿಗೆ ಮೂಡ್ ಗಾಳಿಗೆ ಒಂದ್ ಸ್ವಲ್ಪ ಕಡಿಮೆನೆ, ಚಳಿ ಬೇರೆ ಎಲ್ಲ ಕಡಿಮೆನೆ ಇವಾಗ ಒಂದ್ ಸ್ವಲ್ಪ ಹಾಲು. ಈಗ ಹೇಳಿದ್ರೆ ನೀವು, ನಮ್ಮ ಹಸುಗೊಂದು ಕಾಯಿಲೆ ಬಂದ್ಬಿಡ್ತು, ಹಿಂದೆಂದು ನಮ್ಮ ಹಸುಗಳಲ್ಲಿ ಕಾಯಿಲೆ ಬಂದಿರಲಿಲ್ಲ, ಸಾಕಷ್ಟು ನಮಗೆ ಮನಸ್ಸಿ ನೋವಾತು ಅಂತ ಹೇಳಿದ್ರ, ಈಗ ಹಸುಗಳಿಗೆ ಕಾಯಿಲೆ ಬರಬಾರ್ದಪ್ಪ ಅಂತಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಈಗ ಪಶು ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷದಲ್ಲಿ ಒಂದು ಬಾರಿಯೋ ಅಥವಾ ಎರಡು ಬಾರಿಯೋ ಸಕಾಲಕ್ಕೆ ತಕ್ಕಂತೆ ಲಸಿಕೆಗಳನ್ನ ಕೊಡ್ತಾರಲ್ವಾ? ಆ ತರ ಲಸಿಕೆಗಳ ಹಾಕಕ್ ಬಂದಾಗ ನಿಮ್ಮ ಹಸುಗಳಿಗೆ ಕೊಡಿಸ್ತಾ ಇದ್ರಾ? ಅವರೇ ಬಂದು ಕೊಟ್ಟು ಹೋಗ್ತಾರೆ. ಆಮೇಲೆ ಹಂಗೆ ಒಂದ್ ಸ್ವಲ್ಪ ಏನಾರ ಆತು ಅಂದ್ರೆ ನಾವು ಕರೆದೆಲ್ಲ ತೋರಿಸ್ತೀವಿ. ಈಗ ಈಟಿ ಬಂದ್ರೆ ಕೊಡಿಸ್ಬೇಕು, ಅವ್ರನ್ನ ಕರೆದು ಎಲ್ಲ ಇದು ಮಾಡ್ತೀವಿ, ಆ ತರ ಎಲ್ಲ ಮಾಡ್ತೀವಿ ಸರ್ ನಾವು. ಈಗ ಹಸುಗಳಿಗೆ ಆಹಾರ ಎಷ್ಟು ಮುಖ್ಯ, ನೀರನ್ನು ಅಷ್ಟೇ ಮುಖ್ಯ, ನಾವು ಮೇವ ಹಾಕದಷ್ಟೇ ಮುಖ್ಯ ಅಲ್ಲಲ್ವಾ? ಸಕಾಲಕ್ಕೆ ತಕ್ಕಂತೆ ನೀರನ್ನು ಕೊಡಬೇಕಾಗುತ್ತೆ. ಈಗ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಾ ಹಸುಗಳಿಗೆ ನೀರು ಕುಡಿಸ್ಬೇಕು ಅಂದ್ರೆ? ನೀರು ಕುಡಿಸ್ಬೇಕು ಅಂದ್ರೆ ಮನೆಯಲ್ಲಿ ಎಲ್ಲ ಕುಡಿಸ್ಕೊಂಡು ಹೊಡ್ಕೊಂಡು ಹೋಗಿರ್ತೀವಿ ಸರ್. ಮಧ್ಯಾಹ್ನ ಅಲ್ಲಿ ತೋಟದಲ್ಲಿ ವಾಟರ್ ಲೈನ್ ಇದ್ರೆ ಕುಡಿಸ್ತೀವಿ, ಇಲ್ಲ ಅಂದ್ರೆ ಮತ್ತೆ ಸಾಯಂಕಾಲ ಮನೆ ಬಂದು ಕುಡಿಸ್ತೀವಿ. ಈಗ ಮನೆಯಲ್ಲೆಲ್ಲ ಮೊದ್ಲೆಲ್ಲ ನಾವು ನೋಡಿದ್ವಿ ಚಿಕ್ಕವರಿದ್ದಾಗ ಮುಸ್ರೆ ಹಾಕಕ್ ಒಂದ್ ಬಾನಿ ಅಂತ ಮಾಡ್ತಾ ಇದ್ರಲ್ವಾ? ನಾವು ಇವಾಗ ಹಂಗೆ ಸಪರೇಟ್ ಎಲ್ಲ ಬಕೆಟ್ಗಳು ಮಾಡ್ಕೊಂಡು ಅವಾಗ ಹಂಗೆ ಬಾನಿ ಅನ್ನು ಕಟ್ಟಿಲ್ಲ, ತೊಟ್ಟಿ ಕಟ್ಟಿದೀವಿ, ತೊಟ್ಟಿ ಬಿಡ್ತೀವಿ. ಆ ಬಾನಿಯಲ್ಲಿ ಒಂದ್ ಸ್ವಲ್ಪ ಮುಸ್ರೆ ಎಲ್ಲ ಹಾಕಿ ನೀರ್ ಹಾಕಿ ಒಂದ್ ಸ್ವಲ್ಪ ಹಿಟ್ಟು ಹಾಕಿಬಿಟ್ರೆ ಸಾಕಷ್ಟು ಹೊಟ್ಟೆ ತುಂಬುವಷ್ಟು ಹಸುಗಳು ಕುಡಿತಾ ಇದ್ವು ಮುಸ್ರೆನೆ ಅಲ್ವಾ? ಇವಾಗ ಇವಾಗ ಮಜ್ಜಿಗೆ ಹಾಕಿದ್ರೆ ಕುಡಿಯಲ್ಲ ಸೈವ್ ಹಸುಗಳು. ಅವಾಗ ಮಜ್ಜಿಗೆ ಎಲ್ಲ ಒಯ್ಯೋ ಇದೆ ಎಮ್ಮಿಗಳಿಗೆ ಎಲ್ಲ ಮುಸ್ರೆನೆ ಮಾಡಿ ಕುಡಿಸುದವ, ನೀರ್ನೇ ಕುಡಿತಾರಲ್ಲ. ಇವಾಗ ಆತರ ಅಲ್ಲ ಸ, ನೀರೇ ಜಾಸ್ತಿ ಮುಸ್ರೆ ಕಡಿಮೆ. ನಮ್ಮ ಮನೆ ಸ ಅಂದ್ವೆಲ್ಲ ನಾಟಿದ್ ಅದಕ್ ಮುಸ್ರೆ ಬೇಕು ಸ. ಮೇವುಗಳನ್ನೆಲ್ಲ ಕೊಡ್ತಾ ಇದ್ರೆ ಸಿಮೆವನ್ನು ಈಗ ವರ್ಷದ ಎಲ್ಲ ಕಾಲದಲ್ಲೂ ನಿಮ್ಗೆ ನೀರಾವರಿ ಇರೋದ್ರಿಂದ ಮೇವಿನ ಸಮಸ್ಯೆ ಇಲ್ಲ ಸಮಸ್ಯೆ. ಈಗ ಹಾಲಿನ ಇಳುವರಿ ಒಂದೇ ರೀತಿ ಇರುತ್ತಲ್ವಾ, ಅತಿ ಕಡಿಮೆನೂ ಆಗಲ್ಲ. ಅದು ಎಕರ ಹಾಕಿ 3 ತಿಂಗಳು 4 ತಿಂಗಳು ಅದೇ ಟೈಪ್ ಕೊಡ್ತಿರ್ತಾವ ಒಂದೇ ಸಮ, ಆಮೇಲೆ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಆಮೇಲೆ ಅಷ್ಟೊತ್ತಿಗೆ ಈಟಿ ಬರ್ತವೆ, ಈಟಿ ಕೊಡಿಸ್ತೀವಿ, ಅವಾಗ ಹಾಲು ಕಡಿಮೆ ಆಗ್ತಾ ಬರುತ್ತೆ. 7 ತಿಂಗಳು ತಂಗ ಕರಿತೀವಿ ಸರ್, 7 ತಿಂಗಳಾತು ಅಂದ್ರೆ ಮತ್ತೆ 3 ತಿಂಗಳು ಬಿಡ್ತೀವಿ ಕರಿಯಲ್ಲ ಹಸುಗಳು ಹಾಲು. ಈಗ ಕರುಗಳನ್ನ ಯಾವ ರೀತಿ ಪಾಲನೆ ಮಾಡ್ತೀರಾ ನೀವು? ಕರುಗಳು ಹಾಲು ಹಾಕ್ತಿವಿ ಸರ್, ನಾವು ಬಾಟ್ಲಲ್ಲಿ ಹಾಲು ಹಾಕಿ ಸಾಕ್ತಿವಿ. ಇವಾಗ ಮೇಯತಾವೆ, ದನಿನ ಜೊತೆ ಮೇವು ಹೊಡ್ಕೊಂಡು ಹೋಗ್ತಿವಿ. ಈಗ ಕರು ಹಾಕಿದಂತ ಸಂದರ್ಭದಲ್ಲಿ ಈಗ ಅವಕ್ಕೆಲ್ಲ ಗೀಬ್ ನಾಲ್ ಕುಡಿಸಂತದ್ದು ಇದೆಲ್ಲ ಮಾಡಬಾರ್ದಂತ ಕೆಲವರು ಕುಡಿಸೋದೇ ಇಲ್ಲ? ಇಲ್ಲ ಸರ್, ಗೀಬಾಲ್ ಕುಡಿಸಿದ್ರೆ ಬಾರಿ ಒಳ್ಳೇದು ಅಂತ ನಾವು ಗೀಬಾಲ್ನೇ ಕುಡಿಸ್ತೀವಿ ಸರ್. ಗೀಬಾಲ್ ಕುಡಿಸ್ತೀವಿ, ಎಲ್ಲ ಬಾಟ್ಲಾಗ ಹಾಕಿ ಒಯ್ತೀವಿ. ಒಂದ್ ವರ್ಷದ ಕರಾಗ ತನಕ ಹಾಲು ಕುಡಿಸ್ತಿರ್ತೀವಿ ಸರ್. ಒಂದ್ ವರ್ಷದ ಆದ್ಮೇಲೆ ನೀರ್ ಕುಡಿದು ಮೇಯಂಗ ಆದ್ಮೇಗೆ ಹಾಲು ಬಿಡ್ತೀವಿ ಸರ್. ಈಗ ಚಿಕ್ಕ ಕರುಗಳಿಗೆಲ್ಲ ಜಂತಿನ ಔಷಧಿ ಹಾಕುವಂತ ಮಾಡ್ತೀವಿ ಸರ್, ಹಾಕ್ತಿವಿ ಸರ್. ಎಲ್ಲ ಡಾಕ್ಟರ್ ಕರ್ಸಿ ಅವಾಗಲೇ ಎಲ್ಲ ತೋರಿಸಿ ಹಾಕಿಸ್ತೀವಿ ಸರ್. ಅವ್ರೇನ್ ಹೇಳ್ತಾರೆ ಆತರ ನೋಡ್ಕೊಂತ ಪಾಲಿಸ್ತೀವಿ ನಾವು ಎಲ್ಲ ಅದನ್ನ. ಈಗ ಮಾತಾಡ್ತಾ ಒಂದ್ ಮಾತು ಹೇಳಿದ್ರೆ ನೀವು, ನಾವು ಸಾಕಷ್ಟು ಹೈನುಗಾರಿಕೆ ಮಾಡಿದ್ವಿ, ನಾಟಿ ಹಸುವನ್ನು ಸಹ ಒಂದ್ ಸಾಕಾಣಿಕೆ ಮಾಡಿದ್ವಿ, ಅದರಿಂದ ಬಂದಿರತಕ್ಕಂತ ಗಂಜಲ ಸಗಣಿ ಇದೆಲ್ಲ ನಮ್ಮ ತೋಟಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಏನಾದ್ರೂ ಜೀವಾಮೃತ ಮಾಡ್ತೀರಾ? ಜೀವಾಮೃತ ನಾವು ಮಾಡಿಲ್ಲ ಸರ್, ಮಾಡೋರಿಗೆ ಆತರ ಗಂಜಲು ಮಜ್ಜಿಗೆ ಇದು ಕೇಳ್ತಾರಲ್ಲ ಕೊಟ್ಟಿದೀವಿ. ನಾವು ಮಾಡ್ಬೇಕು ಅಂತದೀವಿ, ಇವಾಗ ಅಡಿಕೆ ಗಿಡಕ್ಕೆಲ್ಲ ಮಾಡಿ ಹಾಕೋಣ ಅಂತದೀವಿ. ಗೊಬ್ಬರ ಎಲ್ಲ ನಮ್ಮ ಮಲ್ಕೆ ಹಾಕೆಂತೀವಿ ಸರ್. ಎಲ್ಲ ಗಂಜಲ ಎಲ್ಲ ಕ್ಯಾನ್ ಗಟ್ಲೆ ಸಪ್ರೇಟ್ ಒಯ್ಯೋದು ಕೊಡ್ತೀವಿ ಅವ್ರಿಗೆ. ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಜನ ಊರೊಳಗೆ ಅವ್ರ ತವೆಲ್ಲ ಏನು ಇಸ್ಕೊಳದು ಅಂತ ಅವ್ರಿಗೆ ಕೊಡ್ರಿ ಅಂತಾರಲ್ಲ, ಕ್ಯಾನ್ ತಂದು ಇಟ್ಟೋಗಿರ್ತಾರೆ, ಆ ಕ್ಯಾನ್ಗೆ ಹಾಕಿರ್ತೀವಿ, ತಗೊಂಡ್ ಹೋಗ್ತಾರೆ ಸರ್. ಮಾರಾಟ ಏನು ದುಡ್ಡು ಪಡ್ಡೆ ಏನು ಇಸ್ಕೊಳಲ್ಲ ಸರ್. ಈಗ ನಿಮ್ದು ಅಡಿಕೆ ಇದೆ, ತೆಂಗಿದೆ, ಯಾಕೆ ಹಾಕ್ಬಾರ್ದು ಹೋಗಿ ಬೇರೆ? ನಾವು ಆತರ ಮಾಡ್ಬೇಕು ಅಂತ ಇವಾಗ ಮಾಡ್ಬೇಕು ಅಂತದೀವಿ, ಅದೇ ನಮ್ಮಲ್ಲಿ ಆಗ್ತದಕ್ಕೆ ಈಗ ಸುಮ್ಕದೀವಿ. ನಾವು ದುಂಡ್ಗೆ ಕೇಳ್ರಿ, ನಾವು ಮಾಡೋಣ ಅಂತ ಹೇಳ್ತಾ ಇದೀನಿ ಮನೆಯಾಗಿ. ಈಗೆಲ್ಲ ಸಗಣಿ ಗೊಬ್ಬರ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಎಲ್ಲೋ ಒಂದ್ ಕಡೆ ತಗೊಂಡು ಹೋಗಿ ಬಿಸಿ ಹಾಕಂತದ ವ್ಯವಸ್ಥೆ ಮಾಡಿದ್ರಾ? ಅದಕ್ಕೆ ತಕ್ಕಂತದ ಒಂದು ಗುಂಡಿ ವ್ಯವಸ್ಥೆ ಮಾಡಿ ಅದ್ರಲ್ಲಿ ಹಾಕಂತ ವ್ಯವಸ್ಥೆ ಮಾಡಿದ್ರಾ? ಅದನ್ನೇ ಸಪರೇಟ್ ಹಾಕೊಂಡು ಲೋಡ್ ಗಟ್ಲೆ ಏರ್ಕೆಂತೀವಿ ಸರ್. ಈಗ ರಸ್ತೆ ಬದಿಗಳಲ್ಲಿ ತಗೊಂಡು ಹೋಗಿ ಹಾಕಂತ ನೋಡಿದ್ವಿ ನಾವು ತಿಪ್ಪೆ ಗುಂಡಿಗಳನ್ನಲ್ವಾ? ಇವಾಗ ಎಲ್ಲ ಜಾಗ ಇಲ್ವಾ, ಮೊದ್ಲು ಗುಂಡಿ ಹೊಡೆದು ಅದೇ ಗತಿ ಹಂಗ್ ಮಾಡ್ತಿದ್ರು ತಿಪ್ಪೆ ಅಂತಲೇ ಮಾಡ್ಕೊಂತಿದ್ರು ಸರ್. ಇವಾಗ ಆತರ ಜಾಗ ಇಲ್ದಕ್ಕೆ ಮಾಡ್ತಾರೆ, ರಸ್ತೆ ಬದಿಯಾಗ ಹಾಕ್ಯಂತಾರ, ಅವ್ರ ಹೊಲದ ಇದಕ್ಕೆ ಹಾಕ್ಯಂತಾರ, ಆತರ ಹಾಕ್ತಾರೆ. ನಾವು ಅಲ್ಲೊಂದ್ ಜಾಗದಾಗ ಎಲ್ಲ ಒಂದ್ ತಕ್ಕ ಹಾಕಿದ್ವಿ. ಯಾಕಂದ್ರೆ ತಿಪ್ಪಿಗಳು ಬಿಸಿಲಿಗೆ ಒಣಗಬಾರ್ದು ಅಂತ ಹೇಳ್ತಾರಲ್ವಾ? ತಿಪ್ಪಿ ಒಣಗಬಾರ್ದು ಅಂದ್ರೆ ತಂಪು ಆಗಕ್ಕೆ ಏನು ಅಲ್ಲಿ ನೆರಳಿಲ್ವಲ್ಲ ಸರ್. ಅಲ್ಲ ನೆರಳು ಬೇಡ, ಒಂದು ತರ ಗುಂಡಿ ಹೊಡ್ಕೊಂಡು ಆ ಗುಂಡಿಯಲ್ಲಿ ಹಾಕಿದ್ರೆ ಸಾಕಷ್ಟು ಅದರ ಒಂದು ತೇವಾಂಶ ಕಾಪಾಡಬಹುದು. ಮೊದ್ಲೆಲ್ಲ ನೋಡಿ ಹಳ್ಳಿಗಳಲ್ಲಿ ಆತರ ತಿಪ್ಪೆ ಮಾಡ್ಕೊಂಡು ಬೇಸಿಗೆಯಲ್ಲಿ ನೀರ್ ಹಾಕ್ತಾ ಇದ್ರು ಮೇಲೆ ಅಲ್ವಾ? ನೀರು ಹಾಕ್ತಿದ್ರು ಗುಂಡಿಗಳು ನಾವು ನಿಂತ್ಕೊಂಡ್ರು ಕಾಣ್ತಿರಲ್ಲ ಸರ್, ಆತರ ಗುಂಡಿಗಳು ಇರವು. ಈಗ ಆತರ ಗುಂಡಿ ಎಲ್ಲಿ ಸರ್, ಎಲ್ಲ ಸಾಮಾನ್ಯ ಮುಂದೆ ಸಮಕ ಹಾಕಿದೀವಿ, 8 ಲೋಡ್ 9 ಲೋಡ್ ಹಿಂಗ ಆಗುತ್ತೆ ಏರ್ಕೆಂತ ತೋಟಗಳಿಗೆ. ತೋಟಗಳಿಗೆಲ್ಲ ಸಗಣಿ ಗೊಬ್ಬರ ತರಬೇಕಂತಂದ್ರೆ ಸಾಕಷ್ಟು ಬೇಡಿಕೆ ಇದೆ. ನಮ್ಮನ್ನೇ ಕೇಳ್ತಾರ ಸರ್, 8,000 ಕೊಡ್ರಿ ಲೋಡು, ಒಂದ್ ಲೋಡ್ ನಿಮ್ದು ಗೊಬ್ಬರ ಚೆನ್ನಾಗೈತೆ, ನಾವು ಅಡಿಕೆ ಗಿಡಕ್ಕೆ ಹಾಕ್ಬೇಕು ಅಂತ ಅಂತ, ಅಯ್ಯೋ ನಮ್ದು ತೋಟ ಐತಿ ನಾವ್ ಯಾಕೆ ಕೊಡ್ತೀವಿ ಅಂತ ನಾವು ಆತರ ಯಾರಿಗೂ ಕೊಟ್ಟಿಲ್ಲ ಸರ್, ನಾವೇ ಏರ್ಕೆಂತೀವಿ. ಈಗ ಹೈನುಗಾರಿಕೆ ಇರೋದ್ರಿಂದಲೇ ನೀವು ರಾಗಿ ಬೆಳೆಯಕ್ಕೆ ಅನುಕೂಲ ಅನುಕೂಲ ಆಗಿದೆಯಲ್ಲ. ರಾಗಿ ಅಂತಂದ್ರೆ ಪ್ರತಿ ವರ್ಷ ಎಷ್ಟು ಕ್ವಿಂಟಲ್ ಬೆಳಿತೀರಾ? ಹೋದ ವರ್ಷನೇ ಇಲ್ವೇ ಇಲ್ಲ ಸರ್, ಮಳೆ ಇರ್ಲಿಲ್ಲ, ಹಾಕಿದ್ದು ದನ ಮೇಯಿಸ್ಬಿಟ್ವಿ. ಈ ವರ್ಷ ಒಂದು 30-40 ಕ್ವಿಂಟಲ್ ಆಗ್ಬಹುದು. ಇನ್ನು ಕಟಾವ್ ಮಾಡಿಲ್ಲ? ಮಾಡಿ ಅಲ್ಲ, ತಂದು ಹಾಕಿದ್ವಿ ಮನೆ ತವ ತೂರ್ಕೆಂದು ತುಂಬಬೇಕು. ಕಟಾವ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ರಾಗಿ? ಮಿಷಿನ್ ಸ, ಇವಾಗೆಲ್ಲ ಮಿಷಿನ್ ಅಲ್ಲ ಸರ್, ನಾವೇ ಕೊಯ್ತಿದ್ವಿ ಸರ್ ತಿಂಗಳಗಟ್ಲೆಯ. ಇವಾಗೇನು ಇಲ್ಲ, ನಾವು ತಿಂಗಳಗಟ್ಲೆ ಕೊಯ್ತಿದ್ವಿ, ಒಂದ್ ದಿವಸದೊಳಗ ಆಗೋಗುತ್ತೆ. ಅಂದ್ರೆ ಖರ್ಚು ಜಾಸ್ತಿ ಬರುತ್ತಲ್ವ ಸರ್? ಈಗ ರಾಗಿ ಬೆಳೆಬಾರ್ದು ಅನ್ಸಿಬಿಡುತ್ತೆ, ಅಷ್ಟು ಖರ್ಚು ಬರುತ್ತಲ್ವಾ? ಒಂದೊಂದ್ ಟೈಮ್ ಹಂಗ, ಈಗ ಹುಲ್ಲು ಸಿಡ್ಗಟ್ಟಕ್ಕೂ ದುಡ್ಡೆಯ, ಮಿಷಿನ್ಗೂ ಅವಾಗ್ಲೂ ಅಷ್ಟೇ ಸರ್, ಕೊಯ್ಯರಿಗೂ ದುಡ್ಡು ಕೊಡ್ತಿದ್ವಿ. ಅಂದ್ರೆ ಅವಾಗ ಎಲ್ಲ ಮುಯ್ಯಾಳ ಪದ್ಧತಿ, ಅದು ಒಬ್ರಿಗೊಬ್ರು ಆಳ್ ಮಾಡ್ಕೊಂಡ್ ಕೊಯ್ತಿದ್ವಿ. ಅಷ್ಟು ಅನಿಸ್ತಿರಲ್ಲ, ತುಳಿಸ್ಬೇಕಾದ್ರು ಅಷ್ಟೇ ಸರ್, ಅವ್ರದೊಂದಿನ ಮಾಡಿದ್ರೆ ನಮ್ದೊಂದಿನ ಹಿಂಗ್ ಮಾಡ್ಕೊಂತಿದ್ವಿ. ಇವಾಗ ಹಂಗಲ್ಲ ಸರ್, ಅವ್ರವ್ರು ಅವ ನಾವು ಅಯ್ಯೋ ಅದ್ಯಾವ್ದು ಇದ್ರ ಇನ್ನೊಂದು ಬರುತ್ತಲ್ವಾ, ನಾವು ಅವ್ರದ್ಕ ಹೋಗೋಣ ನಮ್ದು ಅವ್ರು ಬರ್ಲಿ, ಹಿಂಗ್ ಸುಧಾರಣೆ ಮೇಲೆ ಎಲ್ಲ ಮಾಡ್ಕೊಂಡ್ ಹೋಗ್ತಿದ್ವಿ. ಈಗ ಆ ತರ ಇಲ್ಲ ಸರ್, ಎಷ್ಟಾರಾಗ್ಲಿ ಕೊಯ್ಸನ ಅಂತಾರೆ. ಈಗ ಮುಯ್ಯಾಳ ಪದ್ಧತಿ ಇಲ್ಲದ್ರಿಂದಲೇ ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆಯಲ್ವಾ? ಜಾಸ್ತಿ ಲಾಭ ಬಂದ್ರೆ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಬಂದದ್ದೆಲ್ಲ ಅಲ್ಲಿಗೆ ಆಗ್ತದೆ, ಇವಿಂದಾಗ ನಮಗೆ ಎಲ್ಲಿ ಲಾಭ ಇರುತ್ತೆ? ಈಗ ರಾಗಿ ಹುಲ್ಲು ಅಂತಂತಂದ್ರೆ ಈಗ ಮಿಷಿನ್ ನಾವು ಕಟಾವ್ ಮಾಡಿದ್ರೆ ಸಾಕಷ್ಟು ಬುಡದತ್ತ ಅದು ಕೊಯ್ಯಲ್ಲ, ನಾವು ಕೈಯೇ ಕೊಯ್ದು ಅಷ್ಟು ಇದು ಇಲ್ಲ ಸರ್, ರಸ ಇರಲ್ಲ ಸರ್, ಅದಕ್ಕೆ ಎಲ್ಲ ಇಪ್ಪೆ ಆಗಿರುತ್ತೆ. ಅದು ಏನ್ ದನಿಗೆ ಹಾಕಿದ್ರು ಒಂದೇ ಬಿಟ್ರು ಒಂದೇ, ಏನು ಉಗುಳ್ ನುಂಗ್ದಂಗ್ ನುಂಗ್ತಾವ ಸರ್, ಅದು ಎಷ್ಟಾದ್ರೂ ತಡ್ತಾನೆ ಬರಲ್ಲ. ಅದೇ ನಾವ ಕೊಯ್ದು ರೋಣಗಲ್ಲ ಹೊಡಿಬೇಕಾರೆ ಕಡ್ಡಿ ಕಡ್ಡಿ ಹಂಗೆ ಒಗದು ಹೆಂಗೆ ರಸ ಇದು ಕಡ್ಡಿನೂ ಬಿಡ್ತಾ ಇರಲಿಲ್ಲ. ದನಕರುಗಳು ಆತರ ತಿನ್ನವು, ಈಗ ಆತರ ಇಲ್ಲ ಸರ್, ಏನು ಅಲ್ಲೇ ಅಲ್ಲೇ ಮಿಷಿನ್ ಎಲ್ಲ ಇಪ್ಪೆ ಆಗಿರುತ್ತೆ. ಅಲ್ಲೇ ಪೆಂಡಿನ ಕಟ್ಟುವಂತ ವ್ಯವಸ್ಥೆ ಬಂದ್ಬಿಟ್ಟಿದೆ ಈಗಲ್ವಾ? ಒಂದು ಪೆಂಡಿಗೆ 250-300 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಹೋದ ವರ್ಷ ನಮಗೆ ಮಳೆ ಇಲ್ದಲೆ ನಾವು ಹಂಗೆ ಕೊಂಡ್ಕೊಂಡ್ ಸರ್, 25,000-30,000 ರೂಪಾಯಿ ಸಪ್ಪೆ ತಂದ ಹಾಕಿದ್ವಿ ಸರ್. ಈಗ ನೀವು ರಾಯಿಗೂಲ್ ಪೆಂಡೆ ಕಟ್ಸಿದ್ರ? ಇನ್ನು ಮೊನ್ನೆ ಕೊಯ್ಸಿದೀವಿ, ಕಟ್ಸಿಲ್ಲ ಏನು. ಈಗ ಪೆಂಡೆ ಕಟ್ಸಿ ಮತ್ತೆ ಮಾರಾಟ ಮಾಡ್ತಾರೆ? ನಾವು ದನ ಕಟ್ಕೊಂಡಿವಲ್ಲ, ಮಾರಾಟ ಏನ್ ಮಾಡಲ್ಲ ಸರ್, ನಮಗೆ ದನ ಸಾಕಷ್ಟು ಬೇಕಲ್ಲ, ನಾವು ಅದಷ್ಟು ತಂದು ಒಟ್ಟಿಗೆ ಅಂದ್ರೆ ಎಲ್ಲ ಮುಚ್ಕೊಂಡ್ ಇಟ್ಕೊಂತೀವಿ ಸರ್. ಕಣದಲ್ಲಿ ಭದ್ರವಾಗಿ ಇಡ್ತೀವ ಸರ್, ಹಿತ್ತಲಲ್ಲಿ ಎಲ್ಲ ಅದಕ್ಕೆ ತಳ ಮಾಡಿ ಅದನ್ನ ಒಟ್ಟಿ ಕ್ಲೀನ್ ಆಗಿ ಮುಚ್ಕೊಂಡು ಇಟ್ಕೊಂತೀವಿ. ವರ್ಷವಲ್ಲ ಮತ್ ಮೇಸಕ್ ನಮಗೆ ಬೇಕಲ್ಲ ಸರ್. ಈ ಕೃಷಿ ಮಾಡ್ತಾ ಇದ್ರ, ಕೃಷಿ ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆ ಮಾಡ್ತಾ ಇದ್ರ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಖುಷಿನೇ ಸರ್, ಇನ್ನು ಮಾಡ್ಬೇಕು, ಇನ್ನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದನ್ನ ಹಾಕಬೇಕು, ಅದೆಲ್ಲ ನಾವು ಬೆಳಿಬೇಕು ಅನ್ನೋ ಒಂದು ಖುಷಿ ಐತಿ. ಏನ್ ಕನ್ಸ್ ಕಂಡಿದ್ರ ಕೃಷಿಯಲ್ಲಿ ಏನೇನ್ ಬೆಳಿಬೇಕಂತ? ಈಗ ಅದೇ ಈಗೆಲ್ಲ ಇದನ್ನು ಮಾಡ್ಬೇಕು ಅಂತ ಹೇಳ್ತದಾರಲ್ಲ, ಸಾವಿ ಆರ್ಕ ಇಂಥವನ್ನೆಲ್ಲ ಹಾಕಿ ನೋಡಕ್ಕೆ ನಾವು ಮಾಡ್ಬೇಕಲ್ಲ ಬೆಳಿಬೇಕಲ್ಲ ಅನಿಸ್ತೈತಿ, ನೋಡನ್ ಮಾಡೋಣ ಅಂತದೀವಿ. ಈಗ ಏನ್ ಕನ್ಸ್ ಕಂಡು ಈ ಒಂದು ಅಡಿಕೆ ತೆಂಗಲ್ಲ ಹಾಕಿದ್ರಲ್ಲ? ಹಾಕಿದೀವಿ ಸರ್, ಅವೆಲ್ಲ ಬರೋ ತನಕ ನಾವು ಕನ್ಸ್ ಕಾಣ್ತಿರೋದೇ ಸರ್. ಕೈ ಎಲ್ಲ ರೈತರು ಹಾಕಿದ್ರ ಅಂತ ಹೇಳಿ ನಾವು ಅಡಿಕೆ ತೆಂಗು ಹಾಕಿದೀವಿ ಸರ್, ಅದ್ ಬರೋ ತನಕ ಕನಸು ಕಾಣ್ತಿರೋದು, ಅದ್ ಯಾವ ಬರುತ್ತೋ ಅದ್ ಹೆಂಗ್ ಮಾಡೋದು ಅದ್ ಹೆಂಗ್ ಬೆಳೆಯೋದು ಅನ್ನೋ ಒಂದ್ ಕನಸು ಕಾಣ್ತಾನೆ ಇರ್ತೀವಿ ಸರ್. ಅಲ್ಲ, ಬೆಳೆ ಇಟ್ಟಿದೀವಿ ಅಂದ್ಮೇಲೆ ಒಂದಲ್ಲ ಒಂದಿನ ಫಲಕ್ ಬಂದೇ ಬರುತ್ತಲ್ಲ? ಬಂದೇ ಬರುತ್ತೆ ಸರ್. ಅದು ಧಾರಣೆ ಸಿಗೋದು ಬಿಡೋದು ಅದು ಮುಂದೆ ಬಿಟ್ಟಿದ್ದು, ನಾವೀಗ ಮಾಡೋದ್ ಮಾಡ್ತಿರ್ಬೇಕು. ಈಗ ಯಾವುದೇ ಒಂದು ಫಸ್ಲಿಗೆ ಹೆಚ್ಚು ಹೆಚ್ಚು ಇಳುವರಿ ಬಂದಾಗ ಒಂದ್ ಸ್ವಲ್ಪ ರೇಟ್ ನಲ್ಲಿ ಏರ್ಪೇರ್ ಆಗಂತದ್ ನಾವು ಯಾವಾಗ್ಲೂ ನೋಡ್ತಾನೆ ಬಂದಿದೀವಿ ಅಲ್ವಾ? ಇರುತ್ತೆ ಸರ್, ಈ ಮಾರ್ಕೆಟ್ ಒಂದೇ ಸಂಕಿರಲ್ಲ, ಇವತ್ತೊಂದರ ಮಾರ್ಕೆಟ್ ಇದ್ರಲ್ಲ ಬೆಳಿಗ್ಗೆ ಒಂಥರ ಮಾರ್ಕೆಟ್, ಆತರ ಹೆಚ್ಚು ಕಮ್ಮಿ ಆಗ್ತಾನೆ. ಈಗ ತರಕಾರಿ ಇವೆಲ್ಲ ಮನೆ ಬೇಕಲ್ಲ, ಮತ್ತೆ ಹೆಂಗ್ ಮಾಡ್ತೀರಾ ನೀವು? ಮನೆ ಬೇಕಾದ್ ತಂತ್ಕಂತೀವಿ ಸರ್, ಇವಾಗೇನು ಇವಾಗ ಒಂದ್ ಸ್ವಲ್ಪ 4 ಮುಳ್ಗಿಡ ಹಾಕಿದೀವಿ. ಬದನೆಕಾಯಿ ಬೆಳಿತಾ ಇದೀವಿ, ಇನ್ನು ಬಿಟ್ಟಿಲ್ಲ. ಈಗ ಮನೆ ಹತ್ರ ಈ ಸಣ್ಣದ ಕೈ ತೋಟ ಮಾಡೋದ್ ಇದ್ ಮಾಡ್ಲಿಲ್ಲ ನೀವು? ಮನೆ ಹತ್ರ ಒಂದ್ ಸ್ವಲ್ಪ ಅದೇ ಕೊತ್ತಂಬರಿ ಟಮೋಟ ಇಂತ ಒಂದೊಂದ್ ಎರಡೆರಡು ಗುಣೆ ಮೂರ್ ಗುಣೆ ಮೆಣಸಿನ ಗಿಡ ಮನೆ ಹತ್ರ ನಮಗೆ ಬೇಕಾದ್ದು ಹಂಗ್ ಮಾಡ್ಕೊಂಡು. ಕರಿಬೇವಿನ ಗಿಡ, ನಿಂಬೆ ಗಿಡ, ಕೆಲವೊಂದ್ ಹಣ್ಣಿನ ಗಿಡಗಳನ್ನ ಬೆಳೆಯಂತದ್ ನೋಡಿದ್ವಿ ನಾವು ಹಳ್ಳಿಗಳಲ್ಲಿ ಅಲ್ವಾ? ಹ್ಮ್, ಬೆಳಿತೀವಿ ಸರ್, ಈ ಹಳ್ಳಿ ಗಿಡನು ಐತಿ ಅಂತವನ್ನೆಲ್ಲ ಮಾಡ್ಕೊಂತೀವಿ. ಹೂವು ದೇವ್ರ ಪೂಜೆಗೆ ಹೂ ಬೇಕಲ್ಲ, ಹೂವಿನ ಗಿಡ ಇಂಥವನ್ನೆಲ್ಲ ಮನೆಯಿಂದ ಹಾಕಿದೀವಿ. ಇನ್ನು ಎತ್ತೆತ್ತರ ಬಗ್ಗೆ ಬೆಳಿಬೇಕು ನಾವು ಈ ತರ ಎಲ್ಲವ ಮುಂದುವರಿಬೇಕು. ಮುಂದುವರಿಬೇಕು ನನಗೆ ಮಾಡಿದಷ್ಟು ಖುಷಿನೇ ಸರ್, ನನಗೀಗ ಇಷ್ಟು ಇದಾದ್ರೂ ನನಗೆ ಮಾಡ್ಬೇಕು ಅನ್ನೋ ಖುಷಿನೇ ಹೊರತು ನನಗೆ ಸಾಕಾಯ್ತೆ ತಗಿ ಮಾಡಬಾರ್ದು ಇದೇ ಏನು ಅನ್ಸಲ್ಲ ಸರ್. ಈಗ 65 ವರ್ಷ ವಯಸ್ಸಾದ್ರೂ ನಿಮಗೆ ಇಷ್ಟೊಂದು ಶಕ್ತಿಯುತವಾಗಿದ್ರಿ, ಕೃಷಿ ಮೇಲೆ ಇಷ್ಟೊಂದು ಆಸಕ್ತಿ ಯಾಕೆ ಬಂತು? ರೈತರ ನಾವು ದುಡಿಬೇಕು ಮಾಡ್ಬೇಕು, ಮಾಡ್ಕೊಂಡ್ ತಿನ್ಬೇಕು, ಇನ್ನೊಬ್ಬರ ಇದಕ್ಕೆ ಇದಾಗಬಾರ್ದು, ನಮ್ ಕೈಯಲ್ಲಿ ನಮ್ ಶಕ್ತಿ ಇರೋ ತನಕ ನಾವು ದುಡಿಬೇಕು. ಅಂದ್ರೆ ಇಷ್ಟೊಂದು ನೀವು ಎಲ್ಲ ಕೃಷಿಯಲ್ಲಿ ಭಾಗಿಯಾಗೋದ್ರಿಂದಲೇ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಈಗ ಎಲ್ಲ ನೋಡಿ 40-35 ವರ್ಷದವರೆಗೂ ನಮಗೆ ಮೊಣಕಾಲು ನೋವು ಅಂತಾರೆ, ಓಡಾಡಕ್ಕಾಗಲ್ಲ ಅಂತಾರೆ, ಕೈ ನೋವು ಅಂತಾರೆ, ಶುಗರು ಅಂತಾರೆ, ಬಿಪಿ ಅಂತಾರೆ. ನೀವು ಇಷ್ಟೊಂದು ಆರೋಗ್ಯವನ್ನು ಕಾಪಾಡಿದ್ರಲ್ಲ, ಈಗ ಎಲ್ಲೋ ಒಂದ್ ಕಡೆ ನೀವು ಕೃಷಿಯಲ್ಲಿ ಹೆಚ್ಚು ಹೆಚ್ಚು

ಬಿಲಾಡಿ ನೂಲ ಮರಿಯಾಡಿ ಮಾದೇವ್ಗೆ ನವಿಲಾಡಿ ನೂಲ ಮರಿಯಾಡಿ ಮಾದೇವ್ಗೆ ಕೌತ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದ್ದರು ಮಲ್ಲಿಗೆಯ ಕೌತ ಮಾಡಿ ಗಿರಿಗೆ ಹೊರಟಾರು ಮಾದೇವ್ಗೆ ಚೆಲ್ಲಿದ್ದರು ಮಲ್ಲಿಗೆಯ ಚೆಲ್ಲಿದ್ದರು ಮಲ್ಲಿಗೆಯ ಬಾಣಾಸುರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದ್ದರು ಮಲ್ಲಿಗೆಯ ಓ ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದ್ದರು ಮಲ್ಲಿಗೆಯಾ